ಮನಸ್ಸಿಗಾಗಿ ಸದೆ ಕ್ಷಮಿಸುವ ನೀ ತಾನೇ ನನ್ನ ಜೀವ ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋತೆ ಲಂಕೇಶ್ ಪತ್ರಿಕೆ ಚಿತ್ರಕ್ಕೆಂದು ಧ್ವನಿ ನೀಡಿದ್ದಾರೆ ರಾಜೇಶ್ ಹಾಗೂ ಕವಿತಾ ಕೃಷ್ಣಮೂರ್ತಿ. ಕ್ಷಮಿಸುವ ನೀ ತಾನು ನನ್ನ ಜೀವ ಎದ್ದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋದೆ ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋದೆ ನೂರಾರು ಮುಳ್ಳುಗಳ ನಡುವೆ ಹೂವಿದೆ ನೂರಾರು ನೋವುಗಳ ನಡುವೆ ಉಲವಿದೆ ಕ್ಷಮಿಸುವ ನೀ ತಾನೇ ನನ್ನ ಜೀವ ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋದೆ ಅಂಗೈಯಲ್ಲೇ ಅಕ್ಷರೆ ಇರುವಾಗೇಕೆ ತೊಂದರೆ, ಅಂಗೈಯಲ್ಲೇ ಅಕ್ಷರೆ ಇರುವಾಗೇಕೆ ತೊಂದರೆ, ಕರೆದರೆ ಬರುವಳು ನಲೆಯುತ ಕುಣಿವಳು ಅನುದಿನ ಸರಸದಿ ಮನವನು ಸೆಡೆವಳು, ಅತ್ತೆ ಎನ್ನುತ್ತ ನಿನ್ನ ಕೂಗುವಳು, ಮಾವ ಎನ್ನುತ್ತ ನನ್ನ ಕರೆಯುವಳು, ಅಂಗೈಯಲ್ಲೇ ಅಕ್ಷರೆ ಇರುವಾಗೇಕೆ ತೊಂದರೆ, ಅಂಗೈಯಲ್ಲೇ ಅಕ್ಷರೆ ಇರುವಾಗೇಕೆ ತೊಂದರೆ, ಕರೆದರೆ ಬರುವಳು ನಲಿಯುತ ಕುಣಿವಳು ಅನುದಿನ ಸರಸದಿ ಮನವನು ಸೆಳೆವಳು, ಅತ್ತೆ ಎನ್ನುತ್ತ ನಿನ್ನ ಕೂಗುವಳು, ಮಾವ ಎನ್ನುತ್ತ ನಿನ್ನ ಕರೆಯುವಳು. ಅವಳ ವದನ ತಾವರೆಯಂತೆ, ಅವಳ ನಯನ ನೈದಿಲೆಯಂತೆ, ಅವಳದ ಹೂವು ತುಟಿಗಳ ಸೊಗಸು, ಎಂಥ ಚಂದವೋ ನಗುತ್ತಿರೆ ಮಲ್ಲೆವು ನಗುವ ಹಾಗೆ, ಬಡುಕುವ ಸೊಂಟ ಒಳ್ಳೆ ಬಳ್ಳಿ ಹಾಗೆ, ಎಂದದ ರಾಣಿ ನಗವೇಣಿ ನೀನೆ ನೋಡಿ ಹೇಳು, ಅತ್ತೆ ಎನ್ನುತ್ತ ನಿನ್ನ ಕೂಗುವಳು, ಮಾವ ಎನ್ನುತ್ತ ನನ್ನ ಕರೆಯುವಳು, ಅಂಗೈಯಲ್ಲೇ ಅಪ್ಸರೆ ಇರುವಾಗೇಕೆ ತೊಂದರೆ, ಕರೆದರೆ ಬರುವಳು ನಲಿಯುತ ಕುಣಿವಳು ಅನುದಿನ ಸರಸದಿ ಮನವನ್ನು ಸೆಳೆವಳು, ಅತ್ತೆ ಎನ್ನುತ್ತ ನಿನ್ನ ಕೂಗುವಳು, ಮಾವ ಎನ್ನುತ್ತ ನಿನ್ನ ಕರೆಯುವಳು. ಹೌದು ಹೌದು. ಅಂಗೈಲಿ ಅಪ್ಸರೆ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ನಡೆಯುತ್ತಲಿರಲು ಗೆಜ್ಜೆಯ ನಗುವು, ನುಡಿಯುತ್ತಲಿರಲು ವೀಣೆಯ ಸ್ವರವು, ಅವಳಿಗೆ ಸಾಟಿ ಆ ಊರ್ವಶಿಯು. ನಡೆಯುತ್ತಲಿರಲು ಗೆಜ್ಜೆಯ ನಗುವು, ನುಡಿಯುತ್ತಲಿರಲು ವೀಣೆಯ ಸ್ವರವು, ಅವಳಿಗೆ ಸಾಟಿ ಆ ಊರ್ವಶಿಯು. ಎಂಥ ಅಂದವೋ ಪ್ರಿಯತಮ ಎಂದು ನನ್ನ ಅವಳೇ ಕೂಗಿ, ಬಿಡದಿರು ನನ್ನ ಎಂದು ಸರಿಹಾಬಾಗಿ. ಏನೇನು ಕೊಟ್ಟು ಅಯ್ಯೋ ಸಾಕು ಮುಂದೆ ಕೇಳಬೇಡ, ಅತ್ತೆ ಎನ್ನುತ್ತ ನಿನ್ನ ಕೂಗುವಳು, ಮಾವ ಎನ್ನುತ್ತ ನನ್ನ ಕರೆಯುವಳು. ಅಂಗೈಯಲ್ಲೇ ಅಪ್ಸರೆ ಇರುವಾಗೇಕೆ ತೊಂದರೆ, ಅಂಗೈಯಲ್ಲೇ ಅಪ್ಸರೆ ಇರುವಾಗೇಕೆ ತೊಂದರೆ, ಕರೆದರೆ ಬರುವಳು ನಲಿಯುತ ಕುಣಿವಳು ಅನುದಿನ ಸರಸದಿ ಮನವನು ಸೆಳೆವಳು, ಅತ್ತೆ ಎನ್ನುತ್ತ ನಿನ್ನ ಕೂಗುವಳು, ನೋಡೋ ಮಾವ ಎನ್ನುತ್ತ ನನ್ನ ಕರೆಯುವಳು. Love me. ಗಂಗೆ ಬಾರೆ ತುಂಗೆ ಬಾರೆ ಚಿತ್ರದ ಗೀತೆ ಚೈತ್ರ ಹಾಗೂ ಶ್ರೀರಕ್ಷ ಹಾಡಿದ್ದಾರೆ. ಬಾಲನನ್ನ ಪ್ರೀತಿ ಮಾಡು ಪರಿಸರವೇ, ನಿಮಗಿಂತ ನಾಚುಕಾಗಿ ಬೆಳೆದಿರುವ ಶಂಕರ ಭಕ್ತ ಭಯಂಕರ ನೀಲಾಂಬರ ಶಂಭೋ ಶಂಕರ ಕಾಯೋ ಗಿರಿಧರ ಭಕ್ತ ಭಯಂಕರ ನೀಲಾಂಬರ ಡಮರುಗ ಬಡಿಯುತ ತಾಂಡವನಾಡುತ ಕುಣಿಯುವ ರುದ್ರನೇ ಭಸ್ಮ ಬಲೇಪಿಸಿ ತ್ರಿಶೂಲ ಹಿಡಿದ ಸ್ಮಶಾನ ಭದ್ರನೇ ಡಮರುಗ ಬಡಿಯುತ ತಾಂಡವನಾಡುತ ಕುಣಿಯುವ ರುದ್ರನೇ ಅಸ್ಮವಲೇ ಬಿಸಿ ತ್ರಿಶೂಲ ಹಿಡಿದ ಸ್ಮಶಾನ ಭದ್ರನೇ ಡಮ ಡಮ ಡಮ ಡಮ ಡಮ ಡಮ ಡಮರುಗ ಹಸ್ತ ದಿವಿ ದಿವಿ ದಿವಿ ದಿವಿ ದಿವಿ ದಿವಿ ತಾಂಡವ ನಾಟ್ಯ ಡಮ ಡಮ ಡಮ ಡಮ ಡಮ ಡಮ ಡಮರುಗ ಹಸ್ತ ದಿವಿ ದಿವಿ ದಿವಿ ದಿವಿ ದಿವಿ ದಿವಿ ತಾಂಡವ ನಾಟ್ಯ ನಾಗೇಶ್ವರ ಶಿವ ಗೌರೀಶ್ವರ ರುದ್ರೇಶ್ವರ ಶಿವ ವಿಶ್ವೇಶ್ವರ ನಾಗೇಶ್ವರ ಶಿವ ಗೌರೀಶ್ವರ ರುದ್ರೇಶ್ವರ ಶಿವ ವಿಶ್ವೇಶ್ವರ ಶಂಭೋ ಶಂಕರ ಕಾಯೋ ಗಿರಿಧರ ಶಂಭೋ ಶಂಕರ ಕಾಯೋ ಗಿರಿಧರ ನಾಗೇಂದ್ರ ಹರಾಯ ತ್ರಿಲೋಚನಾಯ ಭಸ್ಮಾಂಗ ರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ ಲೋಕಪಾಲ ಮಹಾಕಾಲ ಚಂದ್ರಪಾಲ ಸರ್ಪಮಾಲ ಭೂದೇವ ದೇವ ದೇವ ಗುರುದೇವ ಮಹಾದೇವ ಲೋಕಪಾಲ ಮಹಾಕಾಲ ಚಂದ್ರಪಾಲ ಸರ್ಪಮಾಲ ಭೂದೇವ ದೇವ ದೇವ ಗುರುದೇವ ಮಹಾದೇವ ಜೀವನಯಾನ ಚಿತ್ರಕ್ಕೆಂದು ಧ್ವನಿ ನೀಡಿದ್ದಾರೆ ವಿಜಯ ಪ್ರಕಾಶ್. ಭೂತೇಶ್ವರ ಮಹೇಶ್ವರಾದಿಗಂಬರ ಗಂಗಾಧರ ಲೋಕಾಂಕರಾದ್ಯುತಿಧರ ನಿತ್ಯಾಸುಂದರ ಓಂಕಾರ ಹರ ಹರ ಹರ ಹರ ಹರ ಹರ ಹೇ ಚಂದ್ರಶೇಖರ ಹರ ಹರ ಹರ ಹರ ಹರ ಹರ ಹೇ ಶಿವಶೇಖರ ಹರ ಹರ ಹರ ಹರ ಹರ ಹರ ಹೇ ಚಂದ್ರಶೇಖರ ಹರ ಹರ ಹರ ಹರ ಹರ ಹರ ಹೇ ಶಿವಶೇಖರ ಅನಂತಾಯ ತಾರಕಾಯ ಅವ್ಯಕ್ತಾಯ ಗಿರೀಶಾಯ ಗಿರಿಪ್ರಿಯಾಷ್ಟಮಾರ್ಥಾಯ ಪಂಚಪತ್ರ ಪುಷ್ಪದಂತ ವೀರಭದ್ರಾಯ ಶಿವ ಶಿವ ಶಿವ ಶಿವ ಹೇ ಗೌರಿ ಶಂಕರ ಶಿವ ಶಿವ ಶಿವ ಶಿವ ಶಿವ ಶಿವ ಉಮಾ ಮಹೇಶ್ವರ ಶಿವ ಶಿವ ಶಿವ ಶಿವ ಹೇ ಗೌರಿ ಶಂಕರ ಶಿವ ಶಿವ ಶಿವ ಶಿವ ಶಿವ ಶಿವ ಉಮಾ ಮಹೇಶ್ವರ ಎದ್ದು ಬಾರ ಮುರಹರ ಮಾಡು ದುಷ್ಟ ಸಂಹಾರ ಎದ್ದು ಬಾರ ಮುರಹರ ಮಾಡು ದುಷ್ಟ ಸಂಹಾರ ಎದ್ದು ಬಾರ ಮುರಹರ ಮಾಡು ದುಷ್ಟ ಸಂಹಾರ ಉಗಾದಿ ಚಿತ್ರಕ್ಕೆಂದು ಧ್ವನಿ ನೀಡಿದ್ದಾರೆ ಚೈತ್ರ ಹಾಗೂ ರಾಜೇಶ್. ಪ್ರೀತಿಸುವೆ ನಿನ್ನ ಪ್ರೀತಿಸುವೆ ನನ್ನ ಉಸಿರಿನ ಅರ್ಪಿಸುವೆ ನನ್ನ ಅರ್ಪಿಸುವೆ